ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:23. ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕೃಷಿ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಸಂಜಯ್ ಅವರು. ನಮಸ್ಕಾರ ಸರ್. ಈ ಬೆಳೆ ಉತ್ಪಾದನೆಯಲ್ಲಿ ಈ ಕಳೆಗಳ ನಿರ್ವಹಣೆ ಬಹಳ ಮುಖ್ಯವಾದಂಥ ಹಂತ. ನಾವು ಸಾಧಾರಣವಾಗಿ ಒಂದು ಬೆಳೆಯನ್ನು ಬಿತ್ತನೆ ಮಾಡಿ 15 ದಿವಸದಿಂದ 1 ತಿಂಗಳ ಅವಧಿನಲ್ಲಿ ಈ ಕಳೆಗಳ ಹಾವಳಿ ಹೆಚ್ಚಾಗದನ್ನು ನಾವು ಕಾಣ್ತಾ ಇರ್ತೀವಿ. ನಾವು ಸರಿಯಾದ ಒಂದು ಸಮಯಕ್ಕೆ ಸರಿಯಾದಂಥ ಒಂದು ಹಂತದಲ್ಲಿ ಈ ಕಳೆಗಳ ನಿರ್ವಹಣೆ ಮಾಡಲಿಲ್ಲ ಅಂದರೆ ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ತಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಈ ಒಂದು ಕಳೆ ನಿರ್ವಹಣೆ ವಿಚಾರದಲ್ಲಿ ಪರಿಣತಿಯನ್ನು ಪಡೆದಿದ್ದೀರಾ, ಜೊತೆಗೆ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಇವತ್ತು ತಾವು ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಈ ಕೃಷಿ ಬೆಳೆಗಳಲ್ಲಿ ಕಳೆಗಳಿಂದ ಆಗುವಂಥ ನಷ್ಟಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಕಳೆಯಿಂದ ಆಗುವ ನಷ್ಟ ಅಂತ ನಾವು ತಗೊಂಡಾಗ, ಮೊದಲನೇದಾಗಿ ಕಳೆಗಳು ಬೆಳೆಯೊಡನೆ ಸ್ಪರ್ಧೆ ಮಾಡಿ ಬೆಳೆಯ ಇಳುವರಿಯನ್ನು ಕಡಿಮೆ ಮಾಡುತ್ತೆ. ಎಷ್ಟು ಕಡಿಮೆ ಮಾಡುತ್ತೆ ಅಂದರೆ, ಕೆಲವು ಸರಿ 30-80% ಇಳುವರಿ ಕಡಿಮೆ ಆದ ನಿದರ್ಶನಗಳಿವೆ. ಇದಲ್ಲದೆ ಬೆಳೆಯ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ನಾವು ಒಂದು ಟೊಮ್ಯಾಟೊ ಬೆಳೆಯನ್ನೇ ತಗೊಳ್ಳೋಣ. ಆ ಟೊಮ್ಯಾಟೊ ಬೆಳೆ ಕಳೆ ಇಲ್ಲದಾಗ ಬರುವಂಥ ಟೊಮ್ಯಾಟೊ ಗಾತ್ರ ಇರ್ಬೋದು ಅಥವಾ ಕಲರ್ ಇರ್ಬೋದು, ಅದು ಕಳೆ ಇದ್ದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದೇ ಥರ ಈ ಬೆಳೆಗಳಿಗೆ ದೊರೆಯಬೇಕಾದಂಥ ಪೋಷಕಾಂಶಗಳು, ಅಂದರೆ ಏನು ಬೆಳೆಗಳು ಉಪಯೋಗಿಸ್ಕೊಳ್ಬೇಕಾದಂಥ ಪೋಷಕಾಂಶಗಳನ್ನ ಕಳೆಗಳು ತಿನ್ನತ್ತೆ. ಇದರ ಪ್ರಮಾಣ 25-60% ಪೋಷಕಾಂಶಗಳು. ಅದೇ ಥರ ಈ ಬೆಳೆಗಳಿಗೆ ಸಿಗಬೇಕಾದಂಥ ತೇವಾಂಶ, ಯಾಕಂದ್ರೆ ಈಗ ನಮ್ಗೆ ಗೊತ್ತು ಈ ಒಣ ಪ್ರದೇಶದಲ್ಲಿ ತೇವಾಂಶದ ಮಹತ್ವ ತುಂಬಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇರುವಂಥ ತೇವಾಂಶವನ್ನ ಕಳೆಗಳು ತಿಂದಾಕಿದ್ರೆ ಬೆಳೆಗಳಿಗೆ ದೊರೆಯೋದಿಲ್ಲ. ಮತ್ತೆ ಸೂರ್ಯರಶ್ಮಿ, ಯಾಕಂದ್ರೆ ಈ ಬೆಳೆಗಳಲ್ಲಿ ಆಹಾರ ಉತ್ಪಾದನೆಗೆ ಸೂರ್ಯರಶ್ಮಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ಕಳೆಗಳು ಹೆಚ್ಚಾಗಿ ಉಲುಸಾಗಿ ಬೆಳೆದು ಬೆಳೆಯ ಮೇಲೆ ತಮ್ಮ ನೆರಳನ್ನ ಹಾಕಿದ್ರೆ ಆವಾಗ ಸೂರ್ಯನ ರಶ್ಮಿಗಳು ಬೆಳೆಯನ್ನು ತಲುಪೋದಿಲ್ಲ. ಹೀಗಾಗಿ ಈ ತೊಂದರೆಯನ್ನು ಕೊಡುತ್ತೆ. ಮತ್ತೆ ಕಳೆ ಇದ್ದಂಥ ಜಮೀನಿನಲ್ಲಿ ಈ ಜಮೀನಿನ ಸಾಗುವಳಿ ವೆಚ್ಚ ಶೇಕಡ 20-30% ಜಾಸ್ತಿ ಆಗುತ್ತದೆ. ಮತ್ತೆ ಇನ್ನೂ ಒಂದು ನಾವು ಕಂಡುಕೊಂಡಿದ್ದೇನೆಂದರೆ, ಈ ಕಳೆಗಳು ಜಾಸ್ತಿ ಇದ್ದಲ್ಲಿ ಕೀಟ ಮತ್ತು ರೋಗಗಳಿಗೆ ಆಶ್ರಯವನ್ನು ಕೊಟ್ಟು ಹೆಚ್ಚು ರೋಗ ಬರುವಂತೆ ಮಾಡುತ್ತವೆ. ಇದಕ್ಕೆ ಉದಾಹರಣೆಗಳನ್ನ ಕೊಡಬಹುದೇ ಈಗ ರೋಗ ಮತ್ತು ಕೀಟಗಳಿಗೆ ಆಶ್ರಯ ಕೊಡೋದ್ರ ಬಗ್ಗೆ? ಹೌದು, ನಾವು ಸಾಮಾನ್ಯವಾಗಿ ಭತ್ತದಲ್ಲಿ ಒಂದು ಗಂಡು ಭತ್ತ ಅಂತ ಕಳೆ ನೋಡ್ತೀವಿ. ಇದು ಭತ್ತವನ್ನೇ ಹೋಲುವಂತಹ ಕಳೆ. ಇಂಥ ಕಳೆಗಳಿಗೆ ಮಿಮಿಕ್ರಿ ಕಳೆ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಭತ್ತವನ್ನು ಹೋಲುತ್ತೆ, ಅದು ಕೂಲಿ ಆಳುಗಳಿಗೂ ಕೂಡ ಮೊದಲನೇ 20-25 ದಿನಗಳವರೆಗೆ ಭತ್ತ ಯಾವುದು ಗಂಡು ಭತ್ತ ಯಾವುದು ಅಂತ ಕಂಡುಹಿಡಿಯೋಕೆ ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಈ ಗಂಡು ಭತ್ತ ಹೆಚ್ಚಿದ್ದಲ್ಲಿ ಭತ್ತಕ್ಕೆ ಬರುವ ಕಾಂಡ ಕೊರೆಯುವ ಹುಳುವಿಗೆ ಅದು ಹೆಚ್ಚಿನ ಆಶ್ರಯವನ್ನ ಕೊಡುತ್ತೆ. ಅದೇ ತರ ನೀವು ಈ ರಸ್ತೆ ಬದಿಯಲ್ಲಿ ಸೀಮೆಎಣ್ಣೆ ಗಿಡ ಅಂತ ಕೇಳಿರ್ತೀರ, ಮತ್ತೆ ಪಾರ್ಥೇನಿಯಂ ಕಳೆ, ಇವು ಜಾಸ್ತಿ ಇದ್ರೆ ಈ ಟೊಮ್ಯಾಟೋದಲ್ಲಿ ಎಲೆ ಮುದುಡು ರೋಗ ಅಂತ ಬರುತ್ತೆ, ಅಥವಾ ಎಲೆ ಸುರುಳಿ ರೋಗ, ಇಂಥವಕ್ಕೆ ಅದು ಆಶ್ರಯವನ್ನು ಕೊಟ್ಟು ಹೆಚ್ಚು ಹಾನಿಯನ್ನು ಮಾಡುತ್ತದೆ. ಇನ್ನು ಕೆಲವೊಂದು ಈ ಬಹುವಾರ್ಷಿಕ ಕಳೆಗಳಿರ್ತಾವಲ್ಲ, ಕರ್ಕೆ ಜೇಕು ಅಂತೀವಲ್ಲ, ಅಲ್ಲಿ ಈ ಜಮೀನುಗಳ ಬೆಲೆನೇ ಕಡಿಮೆ ಆಗುತ್ತೆ ಅಂತ ಕೇಳಿದ್ವಿ. ನಿಜ ನಿಜ, ಈ ತುಂಬಾ ತೊಂದರೆ ಕೊಡ್ತಾ ಇರುವಂತ ಕಳೆಗಳು ಅಂದ್ರೆ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ದೂರವಾಣಿ ಕರೆ ಮಾಡ್ತಾರೆ. ಅವ್ರು ಕೇಳೋದಿಷ್ಟೇ, ಸರ್ ನಮ್ಗೆ ಗರಿಕೆ ಮತ್ತೆ ತುಂಗೆ ಈ ಜೇಕು ಅಂತ ಏನ್ ಹೇಳ್ತೀವಿ, ಈ ಕಳೆಗಳನ್ನ ತೆಗೆಯೋದು ಹೇಗೆ ಅನ್ನೋದು ತಿಳಿಸ್ಕೊಡಿ ಅಂತ. ಈ ಕಳೆಗಳು ಭೂಮಿಯಲ್ಲಿ ಒಂದು ಸಾರಿ ಬೇರೂರಿದ್ರೆ ಸತತವಾಗಿ 7-8 ನಾವು ಕಷ್ಟಪಡಬೇಕಾಗತ್ತಂತೆ. ಹಾಗಾಗಿ ಈ ತರ ಬಹುವಾರ್ಷಿಕ ಕಳೆಗಳು ಇದ್ದಲ್ಲಿ ಜಮೀನಿನ ಮೌಲ್ಯ ಕೂಡ ಕಡಿಮೆ ಆಗುತ್ತೆ, ಮತ್ತು ಜಮೀನಿನಲ್ಲಿ ಪದೇ ಪದೇ ಕಳೆಗಳು ಉದ್ಭವ ಆಗ್ತಾ ಇರ್ತವೆ, ನಮಗೆ ಕಳೆ ನಿರ್ವಹಣಾ ವೆಚ್ಚ ಹೆಚ್ಚಾಗುತ್ತೆ. ಇನ್ನು ಮುಖ್ಯವಾಗಿ ಕಳೆಗಳಲ್ಲಿ ಎಷ್ಟು ವಿಧ ಮತ್ತೆ ಅವು ಯಾವ್ಯಾವು ಅಂತ? ಸಾಮಾನ್ಯವಾಗಿ ನಾವು ನೋಡಿದಾಗ ಏನು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ರೂಪ ಕಂಡಾಗ ಕಳೆಗಳಲ್ಲಿ 3 ವಿಧ ಅಂತ ಹೇಳ್ತೀವಿ. ಮೊದಲನೇದು ಹುಲ್ಲು ಜಾತಿಯ ಕಳೆಗಳು. ಇವು ಈಗ ಒಂದು ಉದಾಹರಣೆ ಕೊಡ್ತೀನಿ, ಗರ್ಕೆ ಅಥವಾ ಕಾಡು ರಾಗಿ, ಅದೇ ತರ ನಮ್ಗೆ ತಿಗಣೆ ಹುಲ್ಲು, ಅಂಚಿಕಡ್ಡಿ ಹುಲ್ಲು, ಇವೆಲ್ಲ ಹುಲ್ಲು ಜಾತಿಯ ಕಳೆಗಳು. ಅದೇ ತುಂಗೆ ಅಥವಾ ಜೇಕು ಅಥವಾ ಕೊನ್ನಾರಿ ಅಂತ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರಿನಲ್ಲಿ ಕರೀತಾರೆ. ಈ ಜಾತಿಯ ಕಳೆಯಲ್ಲಿ ನಮ್ಗೆ ಒಂದು ಹಳದಿ ಕೊನ್ನಾರಿ ಅಂತ ಬರುತ್ತೆ, ಇಲ್ಲ ಕರಿ ಸಣ್ಣ ಜಂಬು ಹುಲ್ಲು ಅಂತ ಬರುತ್ತದೆ. ಮೂರನೇದು ಈ ಸೊಪ್ಪು ಜಾತಿ ಅಥವಾ ಅಗಲ ಎಲೆ ಕಳೆಯವು. ಸಾಮಾನ್ಯವಾಗಿ ರೈತ ಬಾಂಧವರು ಈ ಸೊಪ್ಪುಗಳನ್ನೆಲ್ಲ ಅಡಿಗೆ ಮಾಡ್ಕೊಂಡು ತಿಂದಿರ್ತಾರೆ. ಈಗ ಉದಾಹರಣೆ ಹೇಳೋದಾದ್ರೆ ಅಣ್ಣೆ ಸೊಪ್ಪು, ಒಣಗೊನೆ ಸೊಪ್ಪು, ಕನ್ನೆ ಸೊಪ್ಪು, ಇವೆಲ್ಲನೂ ರೈತ ಬಾಂಧವರು ಊಟ ಮಾಡಿರ್ತಾರೆ. ಅದೇ ಜಾತಿಗೆ ಸೇರಿದ ಇನ್ನೊಂದು ಅಂದ್ರೆ ಪಾರ್ಥೇನಿಯಮ್, ಅದು ದುಷ್ಟವಾದ ಒಂದು ಕಳೆ. ಇದು ಮುಖ್ಯವಾಗಿ ಕಳೆಗಳಲ್ಲಿ ಇರುವಂತ ವಿಧಗಳ ಬಗ್ಗೆ ಆಯ್ತು. ಇನ್ನು ಮುಖ್ಯವಾಗಿ ನಾವು ಈ ಬಹುವಾರ್ಷಿಕ ಕಳೆಗಳು ಅಂತ ಕೇಳ್ತಾ ಇರ್ತೀವಿ, ಅವು ಯಾವ್ಯಾವು ಅಂತೀರಿ? ಬಹುವಾರ್ಷಿಕ ಕಳೆಗಳು ಅಂದ್ರೆ ಗರಿಕೆ ಅಥವಾ ಕೊನ್ನಾರಿ ಅಥವಾ ಜೇಕು ಅಥವಾ ಸೀಮೆ ಬೆಳ್ಳುಳ್ಳಿ ಅಂತ, ಈ ಒಣಗೊನೆ ಸೊಪ್ಪು. ಯಾಕೆ ಇವನ್ನ ಬಹುವಾರ್ಷಿಕ ಕಳೆ ಅಂತ ಹೇಳ್ತೀವಿ ಅಂದ್ರೆ, ಇವು 2 ಮೇಲ್ಪಟ್ಟು ಭೂಮಿಯಲ್ಲಿ ವಾಸಿಸುತ್ತವೆ. ಅಂದ್ರೆ ಒಂದು ಸಾರಿ ಗಡ್ಡೆ ಅಥವಾ ಬೇರ್ ಆಯ್ತು ಅಂದ್ರೆ ಇದು ಸತತವಾಗಿ ತನ್ನ ಸಂತಾನವನ್ನು ಉತ್ಪತ್ತಿ ಮಾಡಿಕೊಂಡು ಇವು ನಿರ್ಲಿಂಗ ಪದ್ಧತಿಯಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತವೆ. ಇವು 2 ಮೇಲ್ಪಟ್ಟಿರೋದ್ರಿಂದ ಬಹುವಾರ್ಷಿಕ ಕಳೆಗಳು ಅಂತ ಹೇಳ್ತೀವಿ. ಅಂದ್ರೆ ಇವುಗಳ ನಿರ್ವಹಣೆ ಕೂಡ ಬಹಳ ಕಷ್ಟ ಅಂತ ಹೇಳ್ಬೋದು. ತುಂಬಾ ಕಷ್ಟ, ಯಾಕಂದ್ರೆ ರೈತ ಬಾಂಧವರು ಏನ್ ಮಾಡ್ತಾರೆ, ಈಗ ಕೂಲಿ ಆಳುಗಳನ್ನ ಕೆಲ್ಸಕ್ಕೆ ಬಿಡ್ತಾರೆ. ಕೂಲಿ ಆಳುಗಳು ಏನ್ ಮಾಡ್ತಾರೆ, ಭೂಮಿಯ ಮೇಲ್ಭಾಗದಲ್ಲಿರುವಂತ ಹಸಿರು ಭಾಗವನ್ನು ಮಾತ್ರ ಕಟ್ ಮಾಡ್ತಾರೋ ಹೊರತು ಭೂಮಿಯ ಕೆಳಭಾಗಕ್ಕೆ ಹಗೆದು ಅಲ್ಲಿರುವ ಗಡ್ಡೆ ಆಗ್ಲಿ ಅಲ್ಲಿರುವ ಬೇರನ್ನು ತೆಗೆಯೋದಿಲ್ಲ. ಈ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯ ಕಾರಣ ನಮ್ಗೆ ಬೇರಿನಲ್ಲಿರುವಂತ ಆ ಗಡ್ಡೆಗಳು ಅಥವಾ ಬೇರಿನ ತುಂಡುಗಳು, ಇವುಗಳನ್ನ ಹಾದು ತೆಗೆದು ಒಂದು ಸರಿ ನಾವು ನಾಶ ಮಾಡಿದ್ರೆ ಈ ಬಹುವಾರ್ಷಿಕ ಕಳೆಗಳನ್ನ ತೆಗಿಬಹುದು. ಆದ್ರೆ ರೈತ ಬಾಂಧವರಿಗೆ ಕೂಲಿ ಆಳುಗಳ ಲಭ್ಯತೆ ಇರುವುದಿಲ್ಲ. ಕೆಲವು ಸರಿ ಅವರು ಕಷ್ಟಪಟ್ಟು ಕಳೆಯನ್ನ ತೆಗೆಸಿದ್ರು ಕೂಡ ಎಷ್ಟೋ ಗಡ್ಡೆಗಳು ಭೂಮಿಯಲ್ಲಿ ಉಳ್ಕೊಂಡು ಮತ್ತೆ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಸುಪ್ತಾವಸ್ಥೆ ಅಂತ ಹೇಳ್ತೀವಿ, ಡಾರ್ಮೆನ್ಸಿ ಅಂತ. ಈ ಗಡ್ಡೆಗಳು ಏನಾಗುತ್ತೆ, 10 ಭೂಮಿಯಲ್ಲಿ ಹಾಗೆ ಬದುಕಿದ್ದು ಮೊಳಕೆ ಒಡೆಯುವ ಪ್ರಮಾಣವನ್ನ ಇಟ್ಕೊಂಡೇ ಇರ್ತವೆ. ಇದು ತುಂಬಾನೇ ಕಷ್ಟವಾದ ಒಂದು ಪ್ರಯಾಸಕರವಾದ ಒಂದು ಸಂಗತಿ ಈ ಬಹುವಾರ್ಷಿಕ ಕಳೆಗಳಲ್ಲಿ. ಇನ್ನು ಮುಖ್ಯವಾಗಿ ನಾವು ಕಳೆ ನಿರ್ವಹಣೆಯನ್ನ ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೇದು ಅಂತೀರಿ? ನಾನು ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಯಾಕಂದ್ರೆ ಸುಮಾರು ಸರಿ ಅವ್ರು ಫೋನ್ ಮಾಡಿದಾಗ ಸರ್ ನಮ್ಮ ಬೆಳೆ 40 ದಿನ ಆಗಿದೆ 50 ದಿನ ಆಗಿದೆ ಅಂತೆಲ್ಲ ಫೋನ್ ಮಾಡ್ತಾರೆ. ನಾನು ರೈತ ಬಾಂಧವರೇ ಹೇಳೋದಿಷ್ಟೇ, ಯಾವ ಬೆಳೆಯನ್ನೇ ತಗೊಳ್ಳಿ ಆ ಬೆಳೆಯ ಜೀವನದ ಮೊದಲನೇ 1/3 ಭಾಗ, ಅಂದ್ರೆ ನಾವೀಗ ಒಂದು ಉದಾಹರಣೆ ರಾಗಿ, ರಾಗಿ 110-120 ದಿನದ ಬೆಳೆ ಆದ್ರೆ ಮೊದಲನೇ 30-40 ದಿನ ಕಳೆ ನಿರ್ವಹಣೆಗೆ ಪ್ರಮುಖವಾದ ಹಂತ. ಈ ಹಂತದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಿದ್ದೆ ಆದ್ರೆ ಹೆಚ್ಚಿನ ಇಳುವರಿಯನ್ನ ಗಳಿಸಬಹುದು. ನಂತರ ಬೇಕಿಲ್ಲ, ನಂತರ ಏನೇ ಕಳೆ ನಿರ್ವಹಣೆ ಮಾಡಿದ್ರು ಇಳುವರಿಯಲ್ಲಿ ಹೆಚ್ಚಳ ಆಗೋದಿಲ್ಲ, ಜೊತೆಗೆ ಬೆಳೆನೂ ಕೂಡ ಚೆನ್ನಾಗಿ ಬೆಳೆದಿರುತ್ತೆ. ಹೌದು, ಕಳೆಗಳು ಬೆಳೆಯೋದಕ್ಕೆ ಆಸ್ಪದ ಕೊಡಲ್ಲ, ಕೊಡೋದಿಲ್ಲ. ಹಾಗಾಗಿ ಪ್ರಾರಂಭದ ಹಂತದಲ್ಲೇ ಕಳೆ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಮೊದಲ 1 ತಿಂಗಳು ಅಂತ ಹೇಳಬಹುದು, ಮೊದಲನೇ 1 ತಿಂಗಳು ಅಂತ ನಾವು ಕಳೆ ನಿರ್ವಹಣೆ ಮಾಡಿದ್ರೆ ಮುಂದೆ ನಮಗೆ ಆಗುವಂತ ವೆಚ್ಚ, ನಮ್ಮ ಶ್ರಮ ಇವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ವಿವಿಧ ಕಳೆ ನಿಯಂತ್ರಣ ಕ್ರಮಗಳು ಯಾವ್ಯಾವು ಅಂತೀರಿ? ಈಗ ಏನಾಗಿದೆ, ಈ ಕೂಲಿ ಆಳುಗಳು ಲಭ್ಯತೆ ಇಲ್ಲ ಅಂದ ತಕ್ಷಣ ನಮ್ಮ ರೈತ ಬಾಂಧವರು ಏನ್ ತಿಳ್ಕೊಂಡ್ಬಿಡ್ತಾರೆ, ಕಳೆನಾಶಕನೇ ಒಂದು ಮಾರ್ಗ, ಕಳೆನಾಶಕ ಹೊಡೆಯೋದ್ರಿಂದ ನಾವು ಕಳೆನ ನಿಯಂತ್ರಣ ಮಾಡಬಹುದು. ಹೌದು, ಕಳೆನಾಶಕ ಒಂದು ರಾಸಾಯನಿಕ ಪದ್ಧತಿ. ಇಲ್ಲಿ ನಮ್ಗೆ ಸುಮಾರು ಸಾಗುವಳಿ ಕ್ರಮಗಳು ಅನಾದಿ ಕಾಲದಿಂದಲೂ ಇದಾವೆ. ಹೌದು, ಉದಾಹರಣೆ ಮಾಗಿ ಉಳುಮೆ. ಮಾಗಿ ಉಳುಮೆ ಮಾಡಿದಾಗ ಭೂಮಿಯ ಕೆಳಪದರದಲ್ಲಿರುವ ಕಳೆ ಬೀಜಗಳು ಅಥವಾ ಕೀಟಗಳು ಕೋಶಗಳು ಭೂಮಿಯ ಮೇಲ್ಪದರಕ್ಕೆ ಬರುತ್ತೆ. ಹಾಗೆ ಬಂದ ಕೋಶಗಳನ್ನ, ಕೀಟಗಳನ್ನ ಅಥವಾ ಕಳೆ ಬೀಜಗಳನ್ನ ಸೂರ್ಯರಶ್ಮಿ ನಾಶ ಮಾಡುತ್ತೆ ಅಥವಾ ಹಕ್ಕಿಗಳು ಹೆಕ್ಕಿ ತಿನ್ನುತ್ತವೆ. ಇದರಿಂದ ಎಷ್ಟೋ ಕಳೆ ನಮ್ಗೆ ನಾಶ ಆಗುತ್ತೆ. ಇನ್ನೊಂದು, ಭತ್ತದಲ್ಲಿ ಈ ಕೆಸರು ಮಡಿ ಮಾಡ್ತೀವಿ. ಕೆಸರು ಮಡಿ ಮಾಡೋ ಉದ್ದೇಶ ಮುಖ್ಯವಾಗಿ ಕಳೆ ನಿರ್ವಹಣೆ. ಆದ್ರಿಂದ ಅದನ್ನ ನಾವು ಮಾಡಿ 2-3 ಸೀಸನ್ ಭತ್ತವನ್ನ ಬೆಳೆದಾಗ ನಮ್ಗೆ ಈ ಕಳೆ ಕಡಿಮೆ ಆಗುತ್ತೆ. ಮತ್ತೆ ರೈತ ಬಾಂಧವರೇ ಆದಷ್ಟು ಇವಾಗ ಸಾಲು ಬಿತ್ತನೆ ಮಾಡ್ತಾ ಇದ್ದಾರೆ, ಹಾಗೂ ಸಾಲಿನಲ್ಲಿ ಸರಿಯಾದ ಪ್ರಮಾಣದ ಬಿತ್ತನೆ ಬೀಜವನ್ನ ಉಪಯೋಗಿಸೋದು ಮತ್ತೆ ರಸಗೊಬ್ಬರಗಳನ್ನ ಸಾಲಿನ ಪಕ್ಕದಲ್ಲೇ ಕೊಡೋದು. ಯಾಕಂದ್ರೆ ಈ ರಸಗೊಬ್ಬರಗಳನ್ನ ನಾವು ಎರಚಿದಾಗ ಕಳೆಗಳಿಗೂ ಆ ಗೊಬ್ಬರ ಸಿಕ್ಕಿ ಅವು ಬೆಳೆಗಿಂತ ಚೆನ್ನಾಗಿ ಬೆಳೆದ್ಬಿಡ್ತವೆ. ಹಾಗಾಗಿ ಇಂಥ ಸಾಗುವಳಿ ಕ್ರಮಗಳನ್ನ ನಾವು ಚೆನ್ನಾಗಿ ಮಾಡಿದ್ರೆ ಆಮೇಲೆ ಸರಿಯಾದ ಸಮಯಕ್ಕೆ ಅಂತರ ಬೇಸಾಯ, ನಮ್ಗೆ ರೈತರು ಆ ಅಂತರ ಬೇಸಾಯ ಸರಿಯಾದ ಸಮಯಕ್ಕೆ ಮಾಡಿ ಮಣ್ಣನ್ನ ಹೇರ್ ಹಾಕ್ಬಿಟ್ರೆ ಕಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಮುಖ್ಯವಾಗಿ ಸರಿಯಾದ ಪ್ರಮಾಣದಲ್ಲಿ ನಾವು ಬಿತ್ತನೆ ಬೀಜವನ್ನ ಬಳಸ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಯಾಕೆಂದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ನಮ್ಮ ಬೆಳೆಯ ಒಂದು ಸಸ್ಯಗಳ ಸಂಖ್ಯೆಯನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಕಳೆಗಳಿಗೆ ಸಾಕಷ್ಟು ಅಲ್ಲಿ ಅವಕಾಶ ಆಗುತ್ತೆ, ಹೆಚ್ಚು ಜಾಗ ಸಿಗುತ್ತೆ, ಅವು ಸೊಂಪಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಇನ್ನ ಮುಖ್ಯವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆಯನ್ನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಕಳೆ ನಿರ್ವಹಣೆಯಲ್ಲಿ? ಈಗ ನೀರಿನ ನಿರ್ವಹಣೆ ತುಂಬಾ ಮುಖ್ಯ. ಯಾಕಂದ್ರೆ ನಾನು ನೀರಾವರಿ ಪ್ರದೇಶದಲ್ಲಾದ್ರೆ ರೈತರಿಗೆ ಯಥೇಚ್ಛವಾಗಿ ನೀರಿರುತ್ತೆ, ಆದ್ರೆ ಒಣ ಬೇಸಾಯ ಅಥವಾ ಮಳೆಯಾಶ್ರಿತ ಬೇಸಾಯದಲ್ಲಿ ರೈತರು ತುಂಬಾನೇ ಇರುವಂತ ತೇವಾಂಶವನ್ನ ಕಾಪಾಡಿಕೊಂಡು ಬೆಳೆಯನ್ನ ಬೆಳಿಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ರೈತರು ತುಂಬಾನೇ ಮುತುವರ್ಜಿ ವಹಿಸಬೇಕಾಗತ್ತೆ. ಈ ನೀರಿನ ನಿರ್ವಹಣೆ ನಾನು ನೋಡಿದ್ದೀನಿ, ಸುಮಾರು ಈ ಭತ್ತವನ್ನ ತಗೊಂಡಾಗ ಅಥವಾ ಏನೇ ಕಬ್ಬಿನ ಮಡಿ ಇದ್ರೆ ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ನೀರು ಹರಿದು ಹೋಗೋಕೆ ಬಿಡ್ತಾರೆ. ಅಲ್ಲಿ ಎಷ್ಟೋ ಕಳೆ ಬೀಜಗಳು ಆ ಕಾಲುವೆ ಮುಖಾಂತರ ಹರ್ಕೊಂಡು ಬಂದು ಮುಖ್ಯ ಭೂಮಿಗೆ ಬರುತ್ತೆ. ಹಾಗೆ ಮಾಡುವ ಬದಲು ಈ ಕಾಲುವೆಯನ್ನ ಸ್ವಚ್ಛವಾಗಿಟ್ಕೊಬೇಕು, ಕಾಲುವೆಯಲ್ಲಿ ಕಳೆ ಇಲ್ಲದಂತೆ ನೋಡ್ಕೊಬೇಕು. ಗೊಬ್ಬರವನ್ನು ಅಷ್ಟೇ, ನಾವು ಗೊಬ್ಬರವನ್ನ ಆದಷ್ಟು ಸಾಲಿನ ಅಥವಾ ಗಿಡದ ಪಕ್ಕ ಕೊಡಬೇಕು, ಎರಚಬಾರದು. ಎರಚಿದಷ್ಟು ಗೊಬ್ಬರಗಳು ನಾಶವಾಗುತ್ತದೆ. ಇದು ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಬೆಳೆ ಪರಿವರ್ತನೆಯಿಂದ ಕಳೆ ನಿರ್ವಹಣೆ ಸಾಧ್ಯವಾಗುತ್ತೆ. ನಿಜವಾಗ್ಲೂ ಬೆಳೆ ಪರಿವರ್ತನೆ ನಮ್ಮ ಪೂರ್ವಿಕರು ಮಾಡಿರುವಂತ ಒಂದು ಮುಖ್ಯವಾದ ಸಂಗತಿ ಅನ್ಕೊಳ್ತೀನಿ. ಇದು ನೋಡಿ, ನಮ್ಗೆ ಭೂಮಿಯಲ್ಲಿ ಪೋಷಕಾಂಶಗಳ ಮಟ್ಟವನ್ನು ಕಾಯ್ದುಕೊಳ್ಳುತ್ತೆ, ಜೊತೆಗೆ ಕಳೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಉದಾಹರಣೆ ಕೊಡ್ತೀನಿ, ಒಂದು ಪರಾವಲಂಬಿ ಕಳೆ ಅಂತ ಸುಮಾರು ರೈತ ಬಾಂಧವರು ನೋಡಿರ್ತಾರೆ. ಈ ಈರುಳ್ಳಿಯಲ್ಲಿ ಹಳದಿ ಬಣ್ಣದ ಒಂದು ದಾರ ತರ ಬರುತ್ತೆ, ಅದನ್ನ ನಾವು ಸ್ವರ್ಣಲತಾ ಅಥವಾ ಕಸ್ಕುಟ ಅಂತೀವಿ. ಈ ಕಸ್ಕುಟ ಕಳೆ ಒಂದು ಸಾರಿ ಬಂತು ಅಂದ್ರೆ ಭೂಮಿಯಲ್ಲಿ ಬೇರು ಊರ್ಕೊಂಡು ಅದು ಹಾಗೆ ಬೀಜವನ್ನು ಪ್ರಸಾರ ಮಾಡುತ್ತೆ. ಇಂಥ ಬೆಳೆಗಳಿಗೆ ನಾವೇನ್ ಮಾಡ್ತೀವಿ, ಕಸ್ಕುಟ ಬಂದಲ್ಲಿ ಆದಷ್ಟು ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳಿಬೇಡಿ, ಏಕದಳ ಧಾನ್ಯ ಬೆಳೆಗಳನ್ನ ಬೆಳಿರಿ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಉದಾಹರಣೆ, ಈ ಅಣಬೆ ಅಥವಾ ಈ ಹೊರಬ್ಯಾಂಕೆ ಅಂತ ಹೇಳ್ತೀವಿ. ಈ ಹೊರಬ್ಯಾಂಕೆ ಅನ್ನುವ ಕಳೆ ಈ ಸೋಲನೇಷಿಯಸ್ ಅಂದ್ರೆ ಏನು, ಟೊಮ್ಯಾಟೊ, ಬದನೆ ಅಥವಾ ಮೆಣಸಿನಕಾಯಿ ಈ ರೀತಿಯ ಜಾತಿಯ ಸಸ್ಯಗಳಿಗೆ ಬರುತ್ತೆ. ಇದನ್ನ ನಾವು ತಡೆಗಟ್ಟಲು ಆವಾಗ ಏನು ಮಾಡಬೇಕು, ಟೊಮ್ಯಾಟೊ ಬದಲು ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳಿಬೇಕು. ಈ ರೀತಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮಗೆ ಕಳೆ ನಿರ್ವಹಣೆ ತುಂಬ ಪ್ರಮುಖ ಆಗುತ್ತೆ, ಜೊತೆಗೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಕಾಯ್ದುಕೊಳ್ಬಹುದು. ಏಕದಳ ಧಾನ್ಯದ ನಂತರ ದ್ವಿದಳ ಧಾನ್ಯ, ದ್ವಿದಳ ಧಾನ್ಯದ ನಂತರ ಏಕದಳ ಧಾನ್ಯ, ಹೀಗಾಗಿ ಪೋಷಕಾಂಶ ಕೂಡ ನಾವು ಕಾಯ್ದುಕೊಳ್ಬಹುದು. ಇನ್ನು ಈ ಅಂತರ ಬೆಳೆ ಮಿಶ್ರ ಬೆಳೆ ಒಂದು ಪದ್ಧತಿಯನ್ನು ಅನುಸರಿಸೋದ್ರಿಂದ ಕಳೆ ನಿರ್ವಹಣೆಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಈಗ ನೋಡಿ, ಅಂತರ ಬೆಳೆ ಒಂದು ತುಂಬಾ ಒಳ್ಳೆ ಪದ್ಧತಿ. ಯಾಕಂದ್ರೆ ಏಕಕಾಲದಲ್ಲಿ ನಾವು ಭೂಮಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಅಧಿಕ ಬೆಳೆಗಳನ್ನ ಬೆಳಿತೀವಿ. ಭೂಮಿ ಎಲ್ಲೂ ಖಾಲಿ ಬಿಡೋದಿಲ್ಲ, ಮುಖ್ಯ ಬೆಳೆ ಇರುತ್ತೆ, ಮಧ್ಯದಲ್ಲಿ ಇರುವ ಸಾಲುಗಳಲ್ಲಿ ನಾವು ಅಂತರ ಬೆಳೆಯನ್ನ ಬೆಳಿತೀವಿ. ಇದರಿಂದ ನಮ್ಗೆ ಜಾಗ ಖಾಲಿ ಬಿಡದೆ ಅಲ್ಲಿ ಬರುವಂತ ಕಳೆಗಳನ್ನ ತಡೆ ಹಿಡಿಯಲು ನಾವು ಏಕದಳ ಧಾನ್ಯದಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಅಂತರ ಬೆಳೆಯಾಗಿ ತಗೊಂಡ್ರೆ ಅದು ಕಳೆಗಳು ಬರದಂತೆ ತಡೆ ಹಿಡಿಯುತ್ತೆ. ಅದೇ ತರ ಇನ್ನೂ ಉದಾಹರಣೆ ಕೊಡೋದಾದ್ರೆ ಈ ತೆಂಗು ಅಡಿಕೆ ಮಾವು ತೋಟಗಾರಿಕಾ ಬೆಳೆಗಳಲ್ಲಿ ನಮಗೆ ಸೆಣಬು ಅಥವಾ ಅಲಸಂದೆ ಅಥವಾ ಈ ತರದ ಬೆಳೆಗಳನ್ನ ನಾವು ಅಂತರ ಬೆಳೆಯಾಗಿ ಬೆಳಿಬಹುದು, ಕಳೆಯನ್ನ ನಿರ್ವಹಣೆ ಮಾಡಬಹುದು. ಮತ್ತೆ ಇತ್ತೀಚೆಗೆ ಈ ಕೂಲಿ ಕೆಲಸಗಾರರ ಲಭ್ಯತೆ ಬಹಳ ಕಡಿಮೆ ಆದ್ಮೇಲೆ ಸಾಧಾರಣವಾಗಿ ತಾವು ತಜ್ಞರು ಹೇಳ್ತಾ ಇರ್ತೀರಿ ಈ ಕಳೆನಾಶಕಗಳನ್ನ ಬಳಸ್ಕೋಬೇಕು ಅಂತಂದು. ಈ ಕಳೆನಾಶಕಗಳು ಅಂದ್ರೆ ಏನು ಅಂತೀರಿ? ಕಳೆನಾಶಕ ಒಂದು ರಾಸಾಯನಿಕ ವಸ್ತು. ಕಳೆನಾಶಕವನ್ನ ಬಳಸಿದಾಗ ನಾವು ಬೆಳೆಸುವಂತ ಬೆಳೆಯಲ್ಲಿ ಏನೂ ತೊಂದರೆ ಮಾಡದೆ ಕಳೆಗಳನ್ನ ಕೊಲ್ಲುವ ಶಕ್ತಿ ಹೊಂದಿದೆ, ಇಂಥವಕ್ಕೆ ಕಳೆನಾಶಕ ಅಂತೀವಿ. ಈಗ ಯಾಕೆ ಕಳೆನಾಶಕ ಬಂತು ಅಂದ್ರೆ ಏನಾಗತ್ತೆ, ಸಾಮಾನ್ಯವಾಗಿ ರೈತ ಬಾಂಧವರು 15-20 ದಿನ 25 ದಿನದವರೆಗೆ ಅವರು ಅಂತರ ಬೇಸಾಯ ಅಥವಾ ಕೈಕಳೆ ಮಾಡೋದಿಲ್ಲ. ಆ ಸಮಯದಲ್ಲಿ ನಮ್ಗೆ ಮುಖ್ಯವಾದ ಹಂತ ಆಗಿರೋದ್ರಿಂದ ಈ ಉದಯ ಪೂರ್ವ ಕಳೆನಾಶಕಗಳು ಬಂದಿದ್ದಾವೆ. ಉದಯ ಪೂರ್ವ ಅಂದ್ರೇನು, ಕಳೆಗಳು ಉದಯ ಆಗುವುದಕ್ಕಿಂತ ಮುಂಚೆ ಇಂತಹ ಕಳೆನಾಶಕಗಳನ್ನ ಬಳಸಿಕೊಂಡು ನಾವು ಕಳೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಅಂದ್ರೆ ಬೆಳೆ ಬಿತ್ತಿದ ಮೇಲೆ ಸಿಂಪಡಣೆ ಮಾಡಬೇಕಾಯ್ತನ? ಇದು ಬೆಳೆಯನ್ನ ಬಿತ್ತಿದ ಅಥವಾ ನಾಟಿ ಮಾಡಿದ 3 ದಿನಗಳ ಒಳಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಯಾಕೆ 3 ದಿನ ಅಂತೀವಿ ಅಂದ್ರೆ, ಈ ಕಳೆ ಬೀಜಗಳು ಮೊಳಕೆ ಒಡೆಯೋಕೆ ಮುಂಚೆನೆ ನಾವು ಕಳೆನಾಶಕನ ಭೂಮಿಗೆ ಸೇರಿಸ್ಬಿಟ್ರೆ ಅದು ಮೊಳಕೆ ಒಡೆಯುವ ಶಕ್ತಿಯನ್ನ ಕುಂದಿಸುತ್ತೆ. ಹಾಗಾಗಿ ಪ್ರಮುಖವಾದ ಮೊದಲನೇ 3 ದಿನಗಳು ತುಂಬಾ ಮುಖ್ಯ ಆಗುತ್ತೆ. ಈಗ ನಾವು 3 ದಿನ ಬಿಟ್ಟು 4-5 ದಿನಕ್ಕೆ ಹಾಕಿದಾಗ ಕಳೆಗಳು ನಿರ್ವಹಣೆ ಕಷ್ಟ ಆಗುತ್ತೆ. ಇನ್ನ ಈ ಉದಯೋತ್ತರ ಕಳೆನಾಶಕಗಳನ್ನ ಯಾವಾಗ ಸಿಂಪಡಣೆ ಮಾಡಬೇಕಾಗತ್ತೆ? ನಿಜವಾಗ್ಲೂ ಉದಯೋತ್ತರ ಕಳೆನಾಶಕದಲ್ಲಿ ಇವತ್ತು ತುಂಬಾನೇ ಸಂಶೋಧನೆ ಆಗ್ತಿದೆ. ಯಾಕೆ ಅಂದ್ರೆ ರೈತ ಬಾಂಧವರಿಗೆ ಈ ಬೆಳೆಯನ್ನ ಬಿತ್ತಿದ ನಂತರ ಯಾವ ರೀತಿಯ ಕಳೆ ಬರುತ್ತೆ ಅದನ್ನ ನೋಡ್ಕೊಂಡು ಕಳೆನಾಶಕ ಬಳಸಬಹುದು. ಅಂದ್ರೆ ಸಾಮಾನ್ಯವಾಗಿ 15-30 ದಿನ ಒಳಗಡೆ ಬಳಸುವಂತ ಕಳೆನಾಶಕಗಳಿಗೆ ಉದಯೋತ್ತರ ಕಳೆನಾಶಕ ಅಂತೀವಿ. ಇಲ್ಲಿ ರೈತರಿಗೆ ಯಾವ ರೀತಿ ಕಳೆ ಇದೆ, ಹುಲ್ಲಿದೆಯಾ, ತುಂಗೆ ಇದೆಯಾ ಅಥವಾ ಅಗಲ ಎಲೆ ಇದೆಯಾ ಅಂತ ತಿಳ್ಕೊಂಡು ಅವರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಳ್ಳೆ ಕಳೆನಾಶಕಗಳನ್ನ ಬಳಸಿಕೊಂಡು ಕಳೆ ನಿರ್ವಹಣೆ ಮಾಡಬಹುದಾಗಿದೆ. ಅದರಿಂದ ಉದಯೋತ್ತರ ಕಳೆನಾಶಕ. ಮತ್ತೆ ಇನ್ನೊಂದು ರೈತ ಬಾಂಧವರಲ್ಲಿ ತಪ್ಪು ಭಾವನೆ ಏನಿರುತ್ತೆ ಅಂದ್ರೆ, ನಾವು ಉದಯ ಪೂರ್ವ ಕಳೆನಾಶಕಕ್ಕೆ ನೀರಿನ ತೇವಾಂಶ ಬೇಕು ಅಂತೀವಿ. ಉದಯೋತ್ತರದಲ್ಲಿ ರೈತರು ತೇವಾಂಶ ಇರಲೇಬೇಕು, ತೇವಾಂಶ ಇಲ್ದಿದ್ರೆ ನಾವು ಸಿಂಪರಣೆ ಮಾಡೋದು ಕಷ್ಟ ಅಂತ ತಿಳ್ಕೊಳ್ತಾರೆ. ಹಾಗೇನಿಲ್ಲ, ಬೆಳಗಿನ ಈ ಮುಂಜಾವಿನ ಈ ಹಿಮ ಅಥವಾ ಮುಂಜಾವಿನ ಮಂಜು ಅಷ್ಟನ್ನ ಬಳಸ್ಕೊಂಡು 6-10 ಗಂಟೆ ಒಳಗೆ ಸಿಂಪರಣೆ ಮಾಡಿಬಿಟ್ರೆ ಉದಯ ಉತ್ತರ ಕಳೆನಾಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಮುಖ್ಯವಾಗಿ ನಾವು ಬಳಸಂತ ಈ ಕಳೆನಾಶಕಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಏನು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ? ಇದು ರೈತ ಬಾಂಧವರೇ ಗಮನಿಸಬೇಕು. ಈಗ ಏನಾಗತ್ತೆ, ನಾವು 1,000 ರೂಪಾಯಿ ಕೊಟ್ಟು ಕಳೆನಾಶಕ ತರ್ತೀವಿ, ಆ ಕಳೆನಾಶಕ ಬಳಸಬೇಕಾದ್ರೆ ಅದಕ್ಕೆ ಬೇಕಾದಂತ ಒಂದು ಸಿಂಪರಣ ನಾಜಲ್, ಆ ನಾಜಲ್ ಅನ್ನ ನಾವು ಉಪಯೋಗಿಸ್ಲಿಲ್ಲ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕಳೆನಾಶಕ ಭೂಮಿಗೆ ಬೀಳೋದಿಲ್ಲ. ಹಾಗಾಗಿ ರೈತರೇ, ನೀವು ಈ WFN ನಾಜಲ್ ಅಂತ ನೆನ್ಪಿಟ್ಕೊಳ್ಳಿ. WFN ಅಂದ್ರೆ ವಿಡಿಸೈಡ್ ಫ್ಲಡ್ಜೆಟ್ ನಾಜಲ್ ಅಂತ, ಇದು ಕಳೆನಾಶಕಕ್ಕಾಗೇ ಮಾಡಿರುವಂತ ನಾಜಲ್. ಇದನ್ನ ನೀವು ಅಂಗಡಿಯಲ್ಲಿ ತಗೊಂಬಂದ್ರೆ ಸಾಮಾನ್ಯವಾಗಿ ಇದು 90-100 ರೂಪಾಯಿ ಒಳಗಡೆ ನಾಜಲ್ ಸಿಗತ್ತೆ. ಈಗಂತೂ ಕಂಪನಿಯವರು ಕೆಲವು ಪ್ಲಾಸ್ಟಿಕ್ ನಾಜಲ್ಗಳನ್ನ ತಮ್ಮ ಪ್ರಾಡಕ್ಟ್ ಜೊತೆನೆ ಕೊಡ್ತಾ ಇದಾರೆ, ಹಾಗಾಗಿ ಅದನ್ನ ಬಳಸೋದು ಒಳ್ಳೇದು. ಈ WFN ನಾಜಲ್ಗಳನ್ನೇ ಬಳಸಿ ಅದೇ ಕೀಟನಾಶಕ ಶಿಲೀಂಧ್ರ ನಾಶಕಕ್ಕೆ ಬಳಸುವಂತ ನಾಜಲ್ಗಳನ್ನ ಬಳಸಬೇಡಿ. ಅದೇ ತರ ಸರಿಯಾದ ಪ್ರಮಾಣದಲ್ಲಿ ಏನು ಶಿಫಾರಸ್ ಮಾಡ್ತೀವೋ ಅಷ್ಟೇ ಕಳೆನಾಶಕವನ್ನ ನೀರಿಗೆ ಹಾಕಿ. ಇಲ್ಲಿ ಏನಾಗತ್ತೆ, ನಾವು ಜಾಸ್ತಿ ಕಳೆನಾಶಕ ಹಾಕ್ಬಿಟ್ಟು ನಾವು ಒಡೆದ ತಕ್ಷಣ ಕಳೆಯೆಲ್ಲ ಹೋಗುತ್ತೆ ಅನ್ನೋ ಒಂದು ಇದು ಬೇಡ. ಸರಿಯಾದ ಪ್ರಮಾಣದಲ್ಲಿ ಶಿಫಾರಸು ಮಾಡಿರೋಷ್ಟೇ ಕಳೆನಾಶಕ ಹಾಕೋದ್ರಿಂದ ನಮ್ಗೆ ಭೂಮಿನೂ ಹಾಳಾಗಲ್ಲ, ಪರಿಸರನೂ ಹಾಳಾಗಲ್ಲ. ಅಂದ್ರೆ WFN ನಾಜಲ್ ಬಳಸೋದು ಬಹಳ ಮುಖ್ಯ. ವೀಡ್ ಸೈಡ್ ಫ್ಲಡ್ ಜೆಟ್ ನಾಜಲ್ ನಾಜಲ್ ಅಂತ. ಇನ್ನು ಮುಖ್ಯವಾಗಿ ಕೆಲವೊಂದು ಬೆಳೆಗಳಿಗೆ ಬಂದರೆ, ಈಗ ಮುಸ್ಕಿನ್ ಜೋಳ, ತೊಗರಿ ಮತ್ತು ಈ ನೆಲಗಡಲೆ, ಈ ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬೆಳೀತಾರೆ. ಇವುಗಳಿಗೆ ಶಿಫಾರಸು ಮಾಡಿರುವಂಥ ಕಳೆನಾಶಕಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ಒಂದು ಮುಸ್ಕಿನ್ ಜೋಳನೇ ತಗೊಳ್ಳೋಣ. ರೈತರಿಗೆ ಮುಸ್ಕಿನ್ ಜೋಳದಲ್ಲಿ ಇವತ್ತು ತುಂಬಾ ಆಪ್ಷನ್ಸ್ ಇದೆ, ಯಾಕಂದ್ರೆ ಇದು ಪ್ರಪಂಚದಾದ್ಯಂತ ಬೆಳೀತಿರುವ ಬೆಳೆ. ಈಗ ಮುಸ್ಕಿನ್ ಜೋಳಕ್ಕೆ ಬಂದ್ರೆ, ನಾವು ಬಿತ್ತನೆ ಮಾಡಿ 3 ದಿನದ ಒಳಗೆ ಅಟ್ರಾಜಿನ್ ಶೇಕಡ 50 ಪುಡಿ ಎನ್ನುವ ಒಂದು ಕಳೆನಾಶಕ ಇದೆ. ಇದು 1 ಎಕರೆಗೆ 1 ಕಿಲೋಗ್ರಾಂ ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ನಾನು ರೈತ ಬಾಂಧವರೇ ಹೇಳ್ತೀನಿ ಕೇಳಿ, ಎಲ್ಲೂ ಕೂಡ ಭತ್ತವನ್ನ ಬಿಟ್ಟು, ಅದು ನಾಟಿ ಮಾಡಿದಂತ ಪರಿಸ್ಥಿತಿಯನ್ನು ಬಿಟ್ಟು ಬೇರೆ ಸಮಯದಲ್ಲಿ ಕಳೆನಾಶಕವನ್ನ ಎರಚೋದಾಗ್ಲಿ, ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ಎರಚೋದಾಗ್ಲಿ ಮಾಡಬೇಡಿ. ಸಿಂಪರಣೆ ಮಾಡಿಸಿ, ಸಿಂಪರಣೆ ಮಾಡಿಸೋದು ತುಂಬಾ ಮುಖ್ಯ. ಇಲ್ಲಿ ಮುಸ್ಕಿನ್ ಜೋಳದಲ್ಲಿ ಅಟ್ರಾಜಿನ್ ಶೇಕಡ 50 ಪುಡಿಯನ್ನ ನಾವು 1 ಕಿಲೋಗ್ರಾಂ ಅನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಯಾವಾಗ ಅಂದ್ರೆ ಮುಸ್ಕಿನ ಜೋಳವನ್ನ ಬಿತ್ತಿದ 3 ದಿನಗಳ ಒಳಗೆ, ಅಂದ್ರೆ ಇಡೀ ಜಮೀನಿಗೆ ಸಿಂಪರಣೆ ಮಾಡಬೇಕು. ಇಡೀ ಜಮೀನಿಗೆ ಇದು ಸಿಂಪರಣೆ ಮಾಡಬೇಕಾದ್ರೂ ರೈತರು ಹಿಮ್ಮುಖವಾಗಿ ಚಲಿಸಬೇಕಾಗತ್ತೆ. ಯಾಕಂದ್ರೆ ನಾವು ಕಳೆನಾಶಕ ಹೊಡೆದ್ಬಿಟ್ಟು ಅದನ್ನ ತುಳ್ಕೊಂಡು ಓಡಾಡಿದ್ರೆ ಅದು ನಮ್ಮ ಪಾದಕ್ಕೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಹಿಮ್ಮುಖವಾಗಿ ಚಲಿಸಬೇಕು. ಮತ್ತೆ ಹೆಚ್ಚಿನ ಎಂಟೆಗಳಿರಬಾರ್ದು ಜಮೀನಿನಲ್ಲಿ, ಅದು ಸಮತಟ್ಟಾಗಿದ್ರೆ ತುಂಬಾ ಒಳ್ಳೇದು. ಅದೇ ತರ ತೊಗರಿಯಲ್ಲಿ ನಮ್ಗೆ ಉದಯ ಪೂರ್ವ ಅಥವಾ ತೊಗರಿಯನ್ನ ಬಿತ್ತಿದ ಅಥವಾ ತೊಗರಿಯನ್ನ ನಾಟಿ ಮಾಡಿದ 3 ದಿನಗಳ ಒಳಗೆ ನಮಗೆ ಪೆಂಡಿಮೆಟಾಲಿನ್ ಶೇಕಡ 30% ಎನ್ನುವ ಒಂದು ಕಳೆನಾಶಕ ಸಿಗುತ್ತೆ. ಇದು 1 ಎಕರೆಗೆ 1 ಲೀಟರ್ ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗತ್ತೆ. ಅದೇ ತರ ಶೇಂಗಾ ಬೆಳೆಗೆ ಬಂದ್ರೆ, ಶೇಂಗಾ ಬೆಳೆಯನ್ನ ಬಿತ್ತಿದ 3 ದಿನಗಳ ಒಳಗೆ ಅಲಾಕ್ಲೋರ್ ಶೇಕಡ 50% ಅಂತ ಬರುತ್ತೆ. ಇದು 800 ಮಿಲಿ ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗತ್ತೆ. ಅದೇ ತರ ಉದಯೋತ್ತರ ಕಳೆನಾಶಕಗಳು ಕೂಡ ಇದಾವೆ. ನಮಗೆ ಮುಸ್ಕಿನ್ ಜೋಳದಲ್ಲಿ ನಾವು ಮುಸ್ಕಿನ್ ಜೋಳವನ್ನ ಏಕ ಬೆಳೆಯಾಗಿ ಬೆಳೆದಾಗ 2,4-D ಸೋಡಿಯಂ ಸಾಲ್ಟ್ 80% WP ಅಂತ ಒಂದು ಕಳೆನಾಶಕ ಇದೆ. ಇದು 400 ಗ್ರಾಂ ಕಳೆನಾಶಕವನ್ನ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. 1 ಎಕರೆಗೆ ಸಾಕಾಗುತ್ತೆ? 1 ಎಕರೆಗೆ ಸಾಕಾಗತ್ತೆ. ಇನ್ನ ತೊಗರಿ ಮತ್ತು ಶೇಂಗಾ ಎನ್ನುವ ಬೆಳೆಯಲ್ಲಿ ಉದಯೋತ್ತರ ಕಳೆನಾಶಕವಾಗಿ ನಾವು ಈ ಇಮಾಜಿಥೈಪೈರ್ ಅನ್ನುವ ಒಂದು 10EC ಎನ್ನುವ ಒಂದು ಕಳೆನಾಶಕ ಇದೆ. ಇದನ್ನ ನಾವು 400 ಮಿಲಿ ಕಳೆನಾಶಕವನ್ನ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಮುಖ್ಯವಾಗಿ ಇವತ್ತು ಎಲ್ಲಾ ಒಂದು ಬೇಸಾಯ ನಿರ್ವಹಣಾ ಕ್ರಮಗಳಲ್ಲಿ ಸಮಗ್ರ ನಿರ್ವಹಣೆ ಅಂತ ಕೇಳ್ತಾ ಇರ್ತೀವಿ. ಹೌದು, ಈ ಕಳೆ ನಿರ್ವಹಣೆಯಲ್ಲೂ ಕೂಡ ಸಮಗ್ರ ನಿರ್ವಹಣೆಯನ್ನು ನಾವು ಅನುಸರಿಸಬಹುದು ಮಾಡಬಹುದು. ಯಾಕಂದ್ರೆ ಎಲ್ಲೇ ಹೋದ್ರೂ ನಾವು ಯಾವ್ದಾದ್ರೂ ಒಂದು ವಿಧಾನಕ್ಕೆ ಜೋತು ಬೀಳದೆ ಎಲ್ಲವನ್ನು ಸಮಗ್ರವಾಗಿ ಮಾಡೋದು ತುಂಬಾ ಮುಖ್ಯ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕಳೆ ನಿರ್ವಹಣೆ. ಅದು ನಮಗೆ ಕಳೆಯನ್ನ ಉಪಯೋಗಕ್ಕೆ ತಗೊಂಡು ಕೂಡ ಮಾಡಬಹುದು. ನಾನು ಆಗ್ಲೇ ಹೇಳಿದೆ, ಎಷ್ಟೋ ಸೊಪ್ಪು ಜಾತಿಯ ಕಳೆಗಳನ್ನ ನಾವು ಆಹಾರವಾಗಿ ಬಳಸಬಹುದು, ಅವನ್ನ ದನ ಕರುಗಳಿಗೆ ಮೇವಾಗಿ ಬಳಸಬಹುದು. ಇದನ್ನು ಮಾಡೋದ್ರಿಂದನೂ ಕಳೆ ನಿರ್ವಹಣೆ ಆಗತ್ತೆ. ಅದೇ ತರ ಸಮಗ್ರ ಪದ್ಧತಿ ಅಂದಾಗ ನಮಗೆ ಮೊದಲನೇದಾಗಿ ಬರೋದು ಕಳೆಗಳು ಜಮೀನಿಗೆ ಬಾರದಂತೆ ಎಚ್ಚರಿಕೆ ವಹಿಸೋದು. ಅಂದ್ರೆ ಈ ಆಂಗ್ಲ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆನೆ ನಾವು ಎಚ್ಚೆತ್ಕೊಬೇಕು ಅಂತ. ಹಾಗಾಗಿ ರೈತ ಬಾಂಧವರೇ, ಈ ಕಳೆಯ ಬೀಜಗಳನ್ನ ಗಮನಿಸಿ. ನೀವು ಯಾವುದೇ ಬೆಳೆಯ ಬೀಜವನ್ನ ಬಿತ್ತನೆಗೆ ತಂದಾಗ ಕಳೆಯ ಬೀಜಗಳು ಇತ್ತು ಅಂದ್ರೆ ಅದನ್ನ ಬಿತ್ತನೆ ಮಾಡಬೇಡಿ, ಅದನ್ನ ನೀವು ಗಮನಿಸ್ಬಿಟ್ಟು ಬಿತ್ತನೆಗೆ ಹೋಗಿ. ಆಮೇಲೆ ಆದಷ್ಟು ಕಾಲುವೆಗಳನ್ನ ಶುದ್ಧವಾಗಿಟ್ಕೊಳ್ಳಿ, ನೀರಿನ ಕಾಲುವೆಗಳನ್ನ, ಬದುಗಳನ್ನ, ಯಾಕಂದ್ರೆ ಕಳೆ ಬೀಜಗಳು ಅಲ್ಲಿಂದನೇ ಬರೋದು. ಆಮೇಲೆ ಗೊಬ್ಬರ, ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ತೀವಿ, ಈ ಕೊಟ್ಟಿಗೆ ಗೊಬ್ಬರ ತಯಾರಿಸುವ ಜಾಗ ಕಳೆ ಇಲ್ಲದಂತೆ ಇರಬೇಕು. ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾವುದೇ ಜಾತಿಯ ಕಳೆಗಳು ಇರಬಾರ್ದು, ಅದರ ಬೀಜಗಳು ಪ್ರಸಾರ ಆಗಬಾರ್ದು. ಮತ್ತೆ ಸುಮಾರು ನಾವು ಗೊಬ್ಬರವನ್ನ ಮಾಡ್ಬೇಕಾದ್ರೆ ಈ 5-6 ತಿಂಗಳು ಅದನ್ನ ಚೆನ್ನಾಗಿ ಕಳಿಸ್ತೀವಿ, ಅಂದ್ರೆ ಕೊಳಿಯೋ ಹಂಗ್ ಮಾಡ್ತೀವಿ. ಇದು ಯಾಕೆ ಅಂದ್ರೆ ಅಲ್ಲಿರುವಂತಹ ಕಳೆ ಬೀಜಗಳು ಕೊಳ್ತಾಗ ಮೊಳಕೆ ಒಡೆಯುವ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಕಳೆತ ಗೊಬ್ಬರವನ್ನ ಉಪಯೋಗಿಸ್ಬೇಕು. ಅದೇ ತರ ಯಾಂತ್ರಿಕ ವಿಧಾನ, ಇವತ್ತು ರೈತರಿಗೆ ಯಾಂತ್ರಿಕ ವಿಧಾನ ಅಂದ್ರೆ ನಾನು ಸೈಕಲ್ ವೀಡರು ತುಂಬಾ ಉಪಯುಕ್ತವಾದ ಒಂದು ಸಾಧನ ಅಂತ ಹೇಳ್ತೀನಿ. ಅದು ಒಬ್ರು ನಾವು ರೈತರು ಬೇಕಾದ್ರೆ ಅದನ್ನ ಎರಡು ಸಾಲುಗಳ ಮಧ್ಯೆ ದೊಬ್ಕೊಂಡು ಕಳೆ ನಿರ್ವಹಣೆ ಮಾಡಬಹುದು. ಇದರ ವೆಚ್ಚನೂ ಕೂಡ ಅಷ್ಟಾಗಿ ಏನು 3-3.5 ಸಾವಿರ ರೂಪಾಯಿಲಿ ಇದು ಲಭ್ಯ ಇದೆ. ಇದನ್ನ ಬಳಸ್ಬೋದು. ಇಲ್ಲ ಅಂದ್ರೆ ಈ ರೈತರು ಈ ಕೋನಾ ವೀಡರ್ ಅಂತ ಹೇಳ್ತೀವಿ, ಅದನ್ನ ಕೂಡ ನಾವು ಭತ್ತದಲ್ಲಿ ಬಳಸ್ಬೋದು. ಆಮೇಲೆ ಇನ್ನ ಕೈಕಳೆ ಪದ್ಧತಿ, ಈ ಕೈಕಳೆ ಪದ್ಧತಿ ಕೆಲವು ಸರಿ ಏನಾಗುತ್ತೆ, ಕೂಲಿ ಆಳುಗಳ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಅದು ಸ್ವಲ್ಪ ಲೇಟ್ ಆದ್ರೆ ಕಳೆಗಳೇ ಪ್ರಬಲವಾಗ್ಬಿಡ್ತವೆ. ಆಮೇಲೆ ಜೈವಿಕ ಪದ್ಧತಿ, ಈ ಜೈವಿಕ ಪದ್ಧತಿ ಎಲ್ಲಾ ಕಳೆಗಳಿಗೆ ಸಾಧ್ಯ ಆಗಲ್ಲ. ಪಾರ್ಥೇನಿಯಂ ಅಂತ ಒಂದು ಸಮುದಾಯ ಕಳೆ ಇದೆ, ಈ ಕಳೆಗೆ ನಾವು ಒಂದು ಜೈಗೋಗ್ರಾಮ ಬೈಕೊಲರೇಟಾ ಅಥವಾ ಮೆಕ್ಸಿಕನ್ ದುಂಬಿ ಅನ್ನುವ ಒಂದು ದುಂಬಿಯನ್ನ ನಾವು ಬಳಸಿದ್ರೆ ಈ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಆಮೇಲೆ ನಾನು ರಾಸಾಯನಿಕ ಪದ್ಧತಿ ಬಗ್ಗೆ ಆಗ್ಲೇ ಹೇಳಿದೆ. ಹಾಗಾಗಿ ರೈತ ಬಾಂಧವರೇ, ಎಲ್ಲಾ ಪದ್ಧತಿಗಳನ್ನ ಒಟ್ಟಿಗೆ ತಗೊಂಡು ನೀವು ಸಮಗ್ರ ಕಳೆ ನಿರ್ವಹಣೆ ಮಾಡಬೇಕಾಗತ್ತೆ. ಎಲ್ಲಿ ಸಾಧ್ಯನೋ ಅಲ್ಲಿ ಒಂದು ಉದಯಪೂರ್ವ ಕಳೆನಾಶಕವನ್ನು ಬಳಸ್ಕೊಳ್ಳಿ, ಆಮೇಲೆ ನಂತರ ಅಂತರ ಬೇಸಾಯವನ್ನು ಮಾಡ್ಕೊಳ್ಳಿ ಅಥವಾ ಕೈಕಳೆ ಕೊಡಿ ಅಥವಾ ಯಾಂತ್ರಿಕ ವಿಧಾನವನ್ನು ಬಳಸ್ಕೊಳ್ಳಿ. ಎಲ್ಲಿ ನೀವು ಉದಯಪೂರ್ವವನ್ನು ಬಳಸಿಲ್ವೋ ಉದಯೋತ್ತರ ಕಳೆನಾಶಕವನ್ನು ಬಳಸ್ಕೊಳ್ಳಿ, ನಂತರ ಎಲ್ಲಾ ಪದ್ಧತಿಗಳನ್ನ ಒಗ್ಗೂಡಿಸಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಭೂಮಿಯಲ್ಲಿ ಕಳೆಗಳನ್ನ ನಿರ್ವಹಣೆ ಮಾಡೋದು ಸುಲಭವಾಗುತ್ತೆ, ನಂತರ ಭೂಮಿಯ ಫಲವತ್ತತೆಗೂ ಯಾವುದೇ ತೊಂದರೆ ಆಗಲ್ಲ, ಮತ್ತೆ ಪರಿಸರ ಕೂಡ ಮಾಲಿನ್ಯ ರಹಿತವಾಗಿರುತ್ತೆ. ಇನ್ನು ನಮ್ಮ ಈ ತೋಟಗಾರಿಕಾ ಬೆಳೆಗಳಲ್ಲಿ ಈ ಕಳೆನಾಶಕಗಳ ಉಪಯೋಗವನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ತೋಟಗಾರಿಕಾ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಈ ಅಡಿಕೆ ಇರ್ಬೋದು, ತೆಂಗು, ಮಾವು, ಇಲ್ಲಿ ಸುಮಾರು ಜಾತಿಯ ಕಳೆಗಳು ಬಂದು ಆ ಬೆಳೆಗಳ ಇಳುವರಿಯನ್ನ ಕಡಿಮೆ ಮಾಡ್ತಾನೆ ಇರುತ್ತೆ. ಇಂಥ ಕಡೆ ರೈತರು ಏನ್ ಮಾಡ್ಬೋದು, ಒಂದು ಅಂತರ ಬೆಳೆ ಪದ್ಧತಿಗೆ ಹೋಗ್ಬೋದು. ಅವರು ದ್ವಿದಳ ಧಾನ್ಯದ ಬೆಳೆಗಳನ್ನ ಮಧ್ಯದಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೆ ಈ ಸೆಣಬು ಅಥವಾ ಅಪ್ಸೆಣಬು ಅಂತೀವಿ, ಸಣ್ಣೆಂಪ್ ಅಂತೀವಿ. ಇವತ್ತೇನಾಗಿದೆ, ಮಾರುಕಟ್ಟೆಯಲ್ಲಿ ಇದರ ಬೀಜಗಳೇ ಲಭ್ಯ ಆಗ್ತಿಲ್ಲ. ಇವತ್ತು ಒಂದು 4-5 ವರ್ಷದ ಹಿಂದೆ ಕೇವಲ 24-28 ರೂಪಾಯಿಗೆ 1 ಕೆಜಿ ಸಣ್ಣೆಂಪ್ ಸಿಕ್ತಿತ್ತು. ಇವತ್ತು ಮಾರುಕಟ್ಟೆಯಲ್ಲಿ 68-70 ರೂಪಾಯಿ ಕೊಟ್ಟರು ಸಣ್ಣೆಂಪ್ ಇಲ್ಲ. ಆದ್ರಿಂದ ರೈತ ಬಾಂಧವರೇ, ನೀವು ಈ KSSC ಕರ್ನಾಟಕ ರಾಜ್ಯ ಬೀಜ ಉತ್ಪಾದನಾ ನಿಗಮ ಅಥವಾ NSC ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಏನು ರಾಷ್ಟ್ರೀಯ ಬೀಜ ನಿಗಮ, ಇವ್ರ ಜೊತೆ ನೀವು ಮಾತಾಡಿಕೊಂಡು ಈ ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ತಮ್ಮ ಜಮೀನಿನಲ್ಲೇ ಇವುಗಳನ್ನ ಬೆಳೀರಿ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಸಣ್ಣೆಂಪ್ ಅಥವಾ ಅಪ್ಸೆಣಬು ಒಂದು ಅದ್ಭುತವಾದ ಸಸ್ಯ ನಿಯೋಗಿ. ಸಸ್ಯ ನಿಯೋಗಿ ಅಂದ್ರೆ ಸಣ್ಣೆಂಪ್ ಅಥವಾ ಈ ಅಪ್ಸೆಣಬು ತನ್ನ ಬೇರುಗಳಿಂದ ಕೆಲವು ರಾಸಾಯನಿಕ ವಸ್ತುವನ್ನು ಬಿಡುಗಡೆ ಮಾಡಿ ಬೇರೆ ಕಳೆಗಳು ಸುತ್ತ ಬರದಂತೆ ತಡೆ ಹಿಡಿಯುತ್ತೆ. ಈ ಪಾರ್ಥೇನಿಯಂ ಕೂಡ ಹತ್ರ ಬರೋದಿಲ್ಲ. ಹಾಗಾಗಿ ಇಂಥವನ್ನ ನಾವು ಬೆಳೆದಾಗ ಒಂದು ಜಮೀನು ಕಳೆಯಿಂದ ಮುಕ್ತವಾಗುತ್ತೆ, ಜೊತೆಯಲ್ಲಿ ನಮಗೆ ಅಧಿಕ ಆದಾಯನೂ ಕೂಡ ಬರುತ್ತೆ. ಸಣ್ಣೆಂಪ್ ಅಥವಾ ಸೆಣಬಿನ ಬೀಜವನ್ನ ನಾವು ಮಾರಾಟ ಮಾಡಿದ್ರೆ ಎಷ್ಟೋ ಒಂದು ಹಣ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಇವುಗಳ ಜೊತೆಯಲ್ಲಿ ಸಾಧ್ಯವಾದ್ರೆ ಅಥವಾ ಯಾವಾಗಾದ್ರೂ 3-5 ತಿಂಗಳಿಗೋ ಒಂದ್ಸರಿ ಈ ಗ್ಲೈಫೋಸೇಟ್ %41 SL ಎನ್ನುವ ಒಂದು ಕಳೆನಾಶಕ ಇದೆ, ಇದನ್ನ ನೀವು 10 ಮಿಲಿ ಕಳೆನಾಶಕವನ್ನ 1 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಜೊತೆಯಲ್ಲಿ 20 ಗ್ರಾಂ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಪ್ಲಸ್ 2-3 ತೊಟ್ಟು ನಿಂಬೆ ರಸವನ್ನ ಬಳಸ್ಬೋದು. ಈಗೀಗ ಏನಾಗಿದೆ, ಈ ಲಿಕ್ವಿಡ್ ಬದಲು ಕೆಲವು ಸಾರಿ ಗ್ಲೈಫೋಸೇಟ್ %71 SG ಅನ್ನುವ ಒಂದು ಅರಳುಗಳು ಸಿಗ್ತಾ ಇದೆ. ಈ ಅರಳುಗಳನ್ನ ಉಪಯೋಗಿಸಿದಾಗ ನಾವು 5 ಗ್ರಾಂ ಅನ್ನ 1 ಲೀಟರ್ ನೀರ್ಗೆ ಹಾಕಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬಹುದು. ಆದ್ರೆ ಒಂದು ಮುನ್ನೆಚ್ಚರಿಕೆ ಕ್ರಮ ಏನು ಅಂದ್ರೆ, ನಾವು ಇಂಥ ಗ್ಲೈಫೋಸೇಟ್ ಕಳೆನಾಶಕವನ್ನ ಬಳಸಿದಾಗ ಅದು ನಮ್ಮ ಉಪಯುಕ್ತ ಗಿಡಗಳ ಮೇಲೆ ಬೀಳಬಾರ್ದು. ಅಂದ್ರೆ ಅಡಿಕೆ ಇರ್ಬೋದು, ಮಾವು, ತೆಂಗು, ದ್ರಾಕ್ಷಿ, ಬಾಳೆ, ಇಂಥ ಗಿಡಗಳ ಮೇಲೆ ಈ ಗ್ಲೈಫೋಸೇಟ್ ದ್ರಾವಣ ಬೀಳಬಾರ್ದು. ಇದು ಬಿದ್ರೆ ಅದಕ್ಕೆ ತೊಂದರೆ ಮಾಡುತ್ತೆ, ಆದ್ರಿಂದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದ್ರೆ ಇದನ್ನ ಬಹಳ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೋಬೇಕಾಗತ್ತೆ. ಹೌದು ಹೌದು, ಯಾಕೆಂದ್ರೆ ಈ ಕಳೆನಾಶಕಗಳು ಕೆಲವೊಂದು ಸಂದರ್ಭದಲ್ಲಿ ಈ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಕೊಲ್ಲೋ ಸಾಧ್ಯತೆ ಇರುತ್ತೆ. ನಿಜ, ಆದಷ್ಟು ನಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೋಬೇಕು. ರೈತ ಬಾಂಧವರೇ, ತಮಗೆ ಈ ಕಳೆ ನಿರ್ವಹಣೆ ಬಗ್ಗೆ, ಕಳೆನಾಶಕಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಎಂ ಟಿ ಸಂಜಯ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9243075082. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9243075082. ತುಂಬ ಸಂತೋಷ ಡಾಕ್ಟರ್ ಸಂಜಯ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, ನಂತರ ಹಾಯಿ ದೋಣಿ. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:00 ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ಅಂಗನವಾಡಿ ಮತ್ತು ಶಾಲೆಗಳಿಗೆ ನರೇಗಾ ಯೋಜನೆಯ ಸೌಲಭ್ಯಗಳ ಕುರಿತ ಕಾರ್ಯಕ್ರಮ, ಪ್ರಾಯೋಜಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ. 10:00 ರೂಪಕ ಯೋಗ್ಯರಾಗಿ ಭೋಗ್ಯರಾಗಿ, ರಚನೆ ಮತ್ತು ಪ್ರಸ್ತುತಿ ಎಂ ರಾಘವೇಂದ್ರ. ಈ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:30 ರಾಷ್ಟೀಯ ಭಾಷಣ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ. 11:00 ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಡಾಕ್ಟರ್ ಎನ್ಆರ್ ಲಲಿತಾಂಬ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ.